ಇದೇ ನವೆಂಬರ್ 29 ಹಾಗೂ 30 ಎರಡು ದಿನಗಳ ಕಾಲ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ 46ನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವ ನಡೆಯಲಿದೆ. ನವೆಂಬರ್ 29 ಬೆಳಗ್ಗೆ 11 ಉದ್ಘಾಟನಾ ಸಮಾರಂಭ ಜರುಗಲಿದ್ದು ನಾಡಿನ ವಿವಿಧ ಶ್ರೀಮಠಗಳ ಪೂಜ್ಯರು, ಸಚಿವರುಗಳು, ಗಣ್ಯರು, ಬಸವಾಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ. ಅಂದು ಮಧ್ಯಾಹ್ನ 3 ಜಾಗತಿಕ ನೆಲೆಯಲ್ಲಿ ಬಸವ ತತ್ವದ ಪ್ರಸ್ತುತತೆ ವಿಚಾರ ಸಂಕಿರಣ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ನವೆಂಬರ್ 30 ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ, 10 ಲಿಂಗಾಯತ್ ಹೋರಾಟ ಮತ್ತು ರಾಷ್ಟೀಯತೆ ಕುರಿತ ವಿಚಾರ ಸಂಕಿರಣ, ಮಧ್ಯಾಹ್ನ 1 ಸಮಾರೋಪ ಸಮಾರಂಭ ನಡೆಯಲಿದೆ. ಬನ್ನಿ ಬಸವ ಕಲ್ಯಾಣಕ್ಕೆ, ಭವ್ಯ ಅನುಭವ ಮಂಟಪದ ಉತ್ಸವದಲ್ಲಿ ಪಾಲ್ಗೊಳ್ಳಿ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10-15 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ಸ್ವಚ್ಛ ವಾತಾವರಣ ಇರ್ತದ. ಅಲ್ಲಿ ಇಲ್ಲಿ ಎಲ್ಲೋ ಕೆಲವು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದರೆ ಬಹುತೇಕ ಪ್ರಮಾಣದೊಳಗ ಒಳ್ಳೆಯ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದ ಅಂತ ಹೇಳಿ ತಂದರು ಹೇಳ್ತಾ ಇದ್ದಾರೆ. ಈ ಒಂದು ಮುನ್ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ರೈತ ಬಾಂಧವರೇ, ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ನಿಸರ್ಗ ಜ್ಞಾನಾಮೃತ ಸರಣಿಯ ಮರುಪ್ರಸಾರ. ಆಕಾಶವಾಣಿ ವಿಶೇಷ ಸರಣಿ, ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದೊಳಗ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ವಾಮೀಜಿ, ಮತ್ತೆ ಅರಿಷಡ್ ವರ್ಗಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸಿದ್ರಿ, ನಾವು ಕೇಳ್ತಾ ಇದ್ವಿ. ಆ ವಿಷಯಗಳನ್ನೆಲ್ಲ ನಮ್ಮ ಕೇಳುಗರು ಕೂಡ ಅಳವಡಿಸಿಕೊಳ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ. ತುಂಬಾ ಸಂತೋಷ ಪಟ್ಟಿದ್ದಾರೆ. ತುಂಬಾನೇ ಸಂತೋಷ ಪಟ್ಟಿದ್ದಾರೆ. ಈಗ ನಾವು ಸಂಪತ್ತು, ಇದು ಒಂದು ನಮ್ಮ ಕೇಳುಗರು ಕೂಡ ಒಂದು ಸಂಪತ್ತೆ. ಹೌದು, ನಮ್ಮ ಕೇಳುಗರು ಆಕಾಶವಾಣಿಗೆ ಶ್ರೋತೃಗಳ ಸಂಪತ್ತು. ಹೌದು, ಆದ್ರೆ ಈಗ ಎಲ್ಲರಿಗೂ ಸಂಪತ್ತು ಅಂದ್ರೆ ಬಹಳಾನೇ ಪ್ರೀತಿ, ಎಲ್ರಿಗೂ ಅದು ಬೇಕೇ ಬೇಕು, ಅದಿಲ್ಲದೆ ಜೀವನ ಅಂತೂ ಇಲ್ಲೇ ಇಲ್ಲ. ಹೀಗಾಗಿ ನಾವು ಹೇಳುವಾಗ ಸಂಪತ್ತು ಅಂತ ತಿಳ್ಕೊಳ್ಳೋದು ಬರೀ ಹಣ ಮತ್ತೆ ಆಸ್ತಿ ಇದನ್ನೇ ವಿಚಾರ ಮಾಡ್ತೀವಿ, ಆದ್ರೆ ಷಟ್ ಸಂಪತ್ತುಗಳು ಅಂತಿದಾವ, ಅವು ಯಾವು ಅಂತ ಹೇಳಿ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ವಾಮೀಜಿ. ದೈವಿ ಪಥಕ್ಕೆ ಹೋಗ್ಬೇಕಾದ್ರೆ ಮನುಷ್ಯ ಯಾವಾಗ್ಲೂ ತೃಪ್ತನಾಗಿರ್ಬೇಕು. ಅತೃಪ್ತಿ ಅವನನ್ನ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುಂದುವರಿಸಬಹುದು. ಆಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಅತೃಪ್ತಿ ಬೇಕು ಅಂತ ಹೇಳ್ತಾರೆ, ವಿಜ್ಞಾನ ಕ್ಷೇತ್ರದಲ್ಲಿ ಬೇಕು ಅಂತ ಹೇಳ್ತಾರೆ, ಓದುವಾಗ್ಲೂ ಕೂಡ ಅತೃಪ್ತಿ ಇರಬೇಕು ಅಂತಾರೆ. ಅಂದ್ರೆ ಇದ್ರೆ ಅವನು ಮುಂದಕ್ಕೆ ಹೋಗ್ತಾನೆ, ಅಂದ್ರೆ ಹೆಚ್ಚು ಸಾಧನೆ ಮಾಡೋದಕ್ಕೆ ಅಲ್ಲಿ ಅತೃಪ್ತಿ ಬೇಕು ಅಂತಾರೆ. ಆದ್ರೆ ದೈವಿ ಪಥದಲ್ಲಿ ಸಾಗಬೇಕಾದ್ರೆ ಮನುಷ್ಯನಿಗೆ ತೃಪ್ತಿ ಇರಬೇಕಾಗತ್ತೆ. ಅಂದ್ರೆ ಇಲ್ಲಿ ಸಮಾಧಾನ ಶಾಂತಿ ಬೇಕಾಗತ್ತೆ. ಆಮೇಲೆ ದೈವಿ ಪಥಕ್ಕೆ ಸಾಗಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ತ್ಯಾಗ. ತ್ಯಾಗ ಇಲ್ಲದೆ ನೀವು ದೈವಿ ಪಥವನ್ನು ಪ್ರವೇಶ ಮಾಡಕ್ ಆಗೋದೇ ಇಲ್ಲ. ನೀವು ಯಾರನ್ನಾದ್ರೂ ತಗೊಳ್ಳಿ, ಅಂದ್ರೆ ಬುದ್ಧ, ಮಹಾವೀರ, ಶಂಕರಾಚಾರ್ಯರು, ಬಸವಣ್ಣ, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಯಾರಂತ ನೀವು ವಿಚಾರ ಮಾಡಿದ್ರು ಕೂಡ ಯಾರು ದೈವಿ ಪಥದಲ್ಲಿ ಯಶಸ್ವಿ ಆಗಿದಾರೋ ಅವರೆಲ್ಲರೂ ತ್ಯಾಗಿಗಳೇ. ಅಂದ್ರೆ ಅವರು ಏನೋ ಒಂದು ಬಿಟ್ಟಿದ್ದಾರೆ, ಕೆಲವರು ಮನೆ ಬಿಟ್ಟಿರ್ಬೋದು, ಕೆಲವರು ಅಧಿಕಾರ ಬಿಟ್ಟಿರ್ಬೋದು, ಕೆಲವರು ಹಣ ಬಿಟ್ಟಿರ್ಬೋದು. ತ್ಯಾಗ ಅನ್ನುವಂಥದ್ದು ಬೇಕೇ ಬೇಕು. ಹಾಗಾದ್ರೆ ತ್ಯಾಗಿ ಯಾರಾಗ್ತಾನೆ ಜೀವನದಲ್ಲಿ ಅಂದ್ರೆ, ಯಾರು ಗಳಿಸ್ಕೊಂಡಿರ್ತಾನೋ ಅವನ್ ತ್ಯಾಗಿ ಆಗ್ತಾನೆ. ನನಗೇನು ಇಲ್ಲಪ್ಪ, ನಾನೊಬ್ಬ ಭಿಕ್ಷುಕ ಅಂತ ಇಟ್ಕೊಳ್ಳಿ, ನಾನ್ ತ್ಯಾಗ ಮಾಡಿದೀನಿ ಅಂದ್ರೆ ಒಪ್ತೀರಾ ನೀವು? ಇಲ್ಲ ಮಾರ, ನಿನ್ನ ಹತ್ರ ಇಲ್ವಲ್ಲ, ಏನ್ ತ್ಯಾಗ ಮಾಡ್ತೀಯ ಅಂತ ಕೇಳ್ತೀರ. ಅದಕ್ಕೆ ಮೊದಲು ಗಳಿಸೋದು. ಈ ಗಳಿಸೋದು ಅಂತ ಬಂದಾಗ ಸಾಮಾನ್ಯ ಗಳಿಕೆ ಅಂದ ಕೂಡಲೇ ಎಲ್ರಿಗೂ ನೆನಪಾಗೋದು ಹಣ. ಆದ್ರೆ ನಮ್ಮ ಹಿರಿಯರು ಭಾರತೀಯ ಸಂಸ್ಕೃತಿನಲ್ಲಿ, ಬೇರೆ ಸಂಸ್ಕೃತಿನಲ್ಲಿ ನಾಗರಿಕತೆನಲ್ಲಿ ಹೇಗೆ ಹೇಳ್ತಾರೋ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಹಿರಿಯರು ಯಾವುದೇ ಧರ್ಮ ಇರಲಿ, ಅದು ಯೋಗ ಪದ್ಧತಿ ಇರಲಿ, ಯಾರೇ ಗುರು ಇದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಆರು ಸಂಪತ್ತುಗಳ ಕಡೆ ಗಮನ ಕೊಟ್ಟಿದ್ದಾರೆ. ಯಾವ್ದಪ್ಪ ಅದು ಅಂದ್ರೆ, ಮೊದಲನೇದೇ ಧರ್ಮ. ಈ ಧರ್ಮಕ್ಕೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ ನಮ್ಮಲ್ಲಿ. ಈ ಪುರುಷಾರ್ಥಗಳು ಅಂತ ನೀವು ಕೇಳಿರ್ಬೇಕು, ಆ ನಾಲ್ಕು ಪುರುಷಾರ್ಥಗಳನ್ನ ಸಾಧಿಸಬೇಕು ಮನುಷ್ಯ. ಅಲ್ಲೂ ಕೂಡ ಮೊದಲು ಧರ್ಮವನ್ನು ಹೇಳ್ತಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಇಲ್ಲಿ ಸಂಪತ್ತುಗಳ ವಿಷಯ ಬಂದಾಗ್ಲೂ ಕೂಡ ಮೊದಲು ಧರ್ಮವನ್ನು ಹೇಳ್ತಾರೆ. ಅಂದ್ರೆ ನೀನು ಧರ್ಮ ಅನ್ನುವ ಸಂಪತ್ತನ್ನು ಗಳಿಸ್ಕೊಂಡ್ರೆ ಇನ್ನೆಲ್ಲಾ ಸಂಪತ್ತುಗಳಿಗೂ ಬೆಲೆ ಬರ್ತದೆ. ಧರ್ಮವನ್ನು ಬಿಟ್ಟು ನೀನು ಏನ್ ಗಳಿಸಿದ್ರು ಕೂಡ ನಿನ್ನ ಸಂಪತ್ತಿಗೆ ಬೆಲೆ ಬರಲ್ಲ, ಅಥವಾ ನಿನಗೆ ಬೆಲೆ ಇರಲ್ಲ. ಹೌದು, ಜಗತ್ನಲ್ಲಿ ಹೆದರ್ಕೊಂಡು ಬೆಲೆ ಕೊಡೋದು ಬೇರೆ, ಆದ್ರೆ ಪ್ರೀತಿಯಿಂದ ಭಕ್ತಿಯಿಂದ ಬೆಲೆ ಸಂಪಾದಿಸಬೇಕಾದ್ರೆ ಅಥವಾ ಒಂದು ಮಾನ್ಯತೆ ಸಂಪಾದಿಸಬೇಕಾದ್ರೆ ಅವನು ಧರ್ಮವಂತನಾಗಿರ್ಬೇಕು. ಅವನು ಯಾವುದೇ ಕ್ಷೇತ್ರದಲ್ಲಿ ಧರ್ಮ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಗಳಿಗೂ ಶಕ್ತಿ ಕೊಡುತ್ತೆ. ಆದ್ರಿಂದ ಷಟ್ ಸಂಪತ್ತುಗಳಲ್ಲಿ ಮೊಟ್ಟ ಮೊದಲನೇದೇ ಧರ್ಮ. ಎರಡನೇದು ಜ್ಞಾನ, ನಾಲೆಡ್ಜ್. ನಾಲೆಡ್ಜ್ ಇಸ್ ಪವರ್ ಅಂತ ಕೇಳಿರ್ತೀವಿ. ಜ್ಞಾನ ಇಲ್ಲದೆ ಹೋದ್ರೆ ಧರ್ಮ ಇದ್ದು ಪ್ರಯೋಜನ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಯಾವಾಗ್ಲೂ ಜಪ ಮಾಡ್ತಿರ್ತಾನೆ, ಮಂತ್ರ ಪಠನ ಮಾಡ್ತಾನೆ, ಹಾಡ್ತಾನೆ, ವಿದ್ಯೆ ಸಂಪಾದನೆ ಇಲ್ಲದೆ ಹೋದ್ರೆ ಇವೆಲ್ಲ ಬರೋದೇ ಇಲ್ಲ ಮೊದಲು. ಅದಕ್ಕೆ ವಿದ್ಯೆ ಧರ್ಮದಷ್ಟೇ ಮಹತ್ವ ಪಡ್ಕೊಳ್ಳುತ್ತೆ. ಜ್ಞಾನ ಅಥವಾ ವಿದ್ಯೆ ಧರ್ಮಕ್ಕೆ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ. ಇವೆಲ್ಲ ಆರು ಸಂಪತ್ತುಗಳು ಹಂಗೆ ಇರೋದು, ಒಂದನ್ ಬಿಟ್ಟೊಂದಿರಕ್ ಸಾಧ್ಯವಿಲ್ಲ. ಯಾರನ್ನು ನಾವು ಗಳಿಸ್ಲೇಬೇಕು. ಮೊದಲನೇದು ಧರ್ಮ ಆಯ್ತು, ಎರಡನೇದು ಜ್ಞಾನ, ಮೂರನೇದು ಐಶ್ವರ್ಯ. ನೋಡಿ, ನಮ್ಮ ಹಿರಿಯರು ಅದನ್ನು ಬಿಟ್ಟಿಲ್ಲ. ಐಶ್ವರ್ಯ ಬೇಕೇ ಬೇಕು. ಹಣ ಆಗಿನ ಕಾಲದ ಯಾವ ರೀತಿ, ಕೆಲವು ಸಾರಿ ಚಿನ್ನದ ನಾಣ್ಯಗಳಿದ್ವು, ಆಮೇಲೆ ಬೆಳ್ಳಿ ನಾಣ್ಯಗಳು ಬಂದ್ವು, ಆಮೇಲೆ ಬೇರೆ ಬೇರೆ ತಾಮ್ರದ ನಾಣ್ಯಗಳು ಬಂದ್ವು, ಇವಾಗ ನೋಟ್ಗಳು ಬಂದಿದ್ದಾವೆ, ಈಗೆಲ್ಲವೂ ಹೋಗಿ ಡಿಜಿಟಲ್ ಬಂದ್ಬಿಟ್ಟಿದೆ. ನೀವು ಯಾವ ರೂಪದಲ್ಲಾದ್ರೂ ಕಳಿಸಿ, UPI, ಈಗ ಅದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಅಂತ. ಅದು ಕೂಡ ಧರ್ಮವೇ, ಧರ್ಮ ರೂಪದಲ್ಲಿ ನಡೀಬೇಕು. ಅದನ್ನು ನೀವು ಹೇಗೆ ಮಾಡಿದ್ರೆ ತಗೊಳ್ಳಲ್ಲ ಅದು, ಅಥವಾ ಮತ್ತೆ ಫ್ರಾಡ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಂದ್ರೆ ಬಂಗಾರದ ನಾಣ್ಯದಿಂದ ಡಿಜಿಟಲ್ ಪೇಮೆಂಟ್ ವರೆಗೂ ಸಾಕು ಬಂದಿದೀವಿ ನಾವು. ಅಂದ್ರೆ ಐಶ್ವರ್ಯ ಅನ್ನುವಂತಹದ್ದು ಅದು ಕೂಡ ಒಂದು ಸಂಪತ್ತು. ಅದನ್ನ ಯಾರು ಕೀಳು ಮಾಡಬಾರ್ದು, ಆದ್ರೆ ಅದರ ದಾಸರಾಗಬಾರ್ದು. ಇದು ಮೂರನೇದು ಐಶ್ವರ್ಯ. ನಾಲ್ಕನೇದು ಯಶಸ್ಸು. ನೋಡಿ, ಅದನ್ನು ಕೂಡ ಒಂದು ಸಂಪತ್ತು ಅಂತ ಮಾಡ್ಬಿಟ್ರು ನಮ್ಮ ಹಿರಿಯರು. ಅಂದ್ರೆ ಮನುಷ್ಯನಿಗೆ ಯಶಸ್ಸು ಬಂದಾಗ ಅವನಿಗೆ ಮುಂದೆ ಹೋಗೋದಕ್ಕೆ ಪ್ರೇರಣೆ ಆಗುತ್ತೆ. ನೀವು ಯಾವುದೇ ಒಂದು ವಿಷಯದಲ್ಲೂ ಮನೆಯಿಂದ ನೀವು ಹೊರಗಡೆ ಹೊರಟ್ರಿ ಅಂತ ಇಟ್ಕೊಳ್ಳಿ, ಏನ್ ಮೇಡಮ್ ತುಂಬಾ ಖುಷಿಯಾಗಿದಾರಲ್ಲ ಇವತ್ತು ಅಂತ ನಿಮ್ಗೆ ಹೇಳ್ಬಿಟ್ರೆ ನಿಮಗೆ ಅವತ್ತು ಇಡೀ ಖುಷಿಯಾಗೇ ಇರ್ತೀರ. ಕಂಡವ್ರೆಲ್ಲ ನಿಮ್ ಖುಷಿಯಾಗಿದ್ದೀರ ಅಂತ ಹೇಳ್ಬಿಟ್ರೆ ಅದು ಒಂದು ಯಶಸ್ಸು. ಅಂದ್ರೆ ಒಳ್ಳೆಯ ಮುಖ, ಒಳ್ಳೆಯ ಉಡುಗೆ ತೊಡುಗೆಗಳು, ಇದೆಲ್ಲ ಯಶಸ್ಸಿನ ಮೊದಲನೇ ಮೆಟ್ಲು. ಬರ್ತಾ ಬರ್ತಾ ಮನುಷ್ಯ ತನ್ನ ಕಾಯಕದಲ್ಲಿ, ವೃತ್ತಿಯಲ್ಲಿ, ಅದರಲ್ಲೂ ಕೂಡ ಯಶಸ್ಸು ಗಳಿಸ್ಬೇಕು. ಬರೇ ವಿಫಲತೆಗಳೇ ಬಂದ್ಬಿಟ್ರೆ ಮನುಷ್ಯನಿಗೆ ತುಂಬಾ ನೋವಾಗುತ್ತೆ, ಅವನಿಗೆ ಸಾಧನೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಯಶಸ್ಸು ಕೂಡ ಅದು ಒಂದು ಸಂಪತ್ತು ಅಂತ ಹೇಳಿದ್ರು. ಈ ಧರ್ಮ, ಜ್ಞಾನ ಮತ್ತು ಐಶ್ವರ್ಯವನ್ನ ಪಡ್ಕೊಂಡ್ರೆ ಅದಕ್ಕೆ ಕಷ್ಟಪಟ್ಟು ಗಳಿಸ್ಕೋಬೇಕು ನಾವು. ಯಶಸ್ಸು ಅನ್ನುವಂಥದ್ದು ಇವು ಮೂರು ಬೆನ್ನ ಹತ್ತಿ ಬರುತ್ತೆ. ಆಮೇಲೆ ಕೆಲವು ಸಾರಿ ದೈವಿ ಕೃಪೆನೂ ಬೇಕಾಗುತ್ತೆ ಯಶಸ್ಸನ್ನು ಪಡೆಯೋದಕ್ಕೆ. ಈಗ ನೀವು ಆಟದಲ್ಲಿ ಅಥವಾ ಕ್ರೀಡೆಯಲ್ಲಿ ಬೇರೆ ಬೇರೆ ಅದರಲ್ಲಿ ಹೋದಾಗ ಅಲ್ಲಿ ತುಂಬಾ ಸ್ಪರ್ಧೆ ಇರುತ್ತೆ. ಅಲ್ಲಿ ಯಶಸ್ಸು ಬರಬೇಕಾದ್ರೆ ಪರಮಾತ್ಮನ ಕೃಪೆಯನ್ನು ಬೇಕು. ಅದಕ್ಕೆ ಎಂಥ ಆಟಗಾರ ಇರಲಿ, ವಿಜ್ಞಾನಿಗಳು ಕೂಡ, ಅವರು ಒಂದು ಉಪಗ್ರಹ ಉಡಾವಣೆಯಲ್ಲಿ ಯಶಸ್ವಿ ಆಗಬೇಕಾದ್ರೂ ಕೂಡ ಅಲ್ಲಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ, ದೇವರ ಪ್ರಾರ್ಥನೆ ಮಾಡ್ತಾರೆ. ಪ್ರಯತ್ನ 99% ಇದ್ರು 1% ಅವನ ಕೈಯಲ್ಲಿ ಇದ್ದೇ, ಅವನ ಕೈಗಿರುತ್ತೆ. ಇನ್ ಕೆಲವರು ಏನ್ ಹೇಳ್ತಾರೆ ಗೊತ್ತಾ, ಇಲ್ಲಪ್ಪ ನಾವ್ ಮಾಡೋದೆಲ್ಲ ಮಾಡಿದ್ಮೇಲೂ ಅವಂದೇ ಮುಖ್ಯ ಅನ್ನೋ ಲೆಕ್ಕದಲ್ಲಿ ಭಕ್ತರು ಹೇಳ್ತಾರೆ. ಅಂದ್ರೆ ನಾನ್ ಮಾಡೋದು ಒಂದು ಕಿಂಚಿತ್, ಅವನ ಕೃಪೆನೆ ಬೃಹತ್. ಇದು ಯಶಸ್ವಿನ ಮೆಟ್ಟಿಲು. ಆದ್ರಿಂದ ಯಶಸ್ಸು ಕೂಡ ಒಂದು ಸಂಪತ್ತು. ಆಮೇಲೆ ಐದನೇದು ತೇಜಸ್ಸು. ತೇಜಸ್ಸು ಅಂತಂದ್ರೆ ಕಳೆ. ನೋಡಿ ಎಂತ ಅದ್ಭುತ ಚಿಂತನೆ ಮಾಡಿದಾರ ನಮ್ಮವರು. ಅಂದ್ರೆ ನೀನು ಎಲ್ಲದನ್ನು ಮಾಡಿಕೊಂಡು ಎಲ್ಲದನ್ನು ಗಳಿಸ್ಕೊಂಡು ನಿನ್ನ ಮುಖದಲ್ಲಿ ಕಾಂತಿನೇ ಇರಲಿಲ್ಲ, ಉಮ್ಮಸ್ಸು ಇರಲಿಲ್ಲ, ಖುಷಿ ಇರಲಿಲ್ಲ. ಅವಾಗ ಏನ್ ಪ್ರಯೋಜನ? ಸಾವುಕಾರರಿಗೂ ಕೂಡ ಯಾಕೆ ಇವತ್ತೇನು ಏನಾದ್ರೂ ನುಕ್ಸಾನ ಆಯ್ತಾ, ಸರಿಯಾಗಿ ಆಗ್ಲಿಲ್ವಾ ವ್ಯಾಪಾರ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಆ ಮುಖದ ಮೇಲಿನ ಕಳೆ ಇದೆಯಲ್ಲ, ಅದು ಕೂಡ ಒಂದು ಸಂಪತ್ತು, ತೇಜಸ್ಸು. ಅದು ಯಾವಾಗ ಬರುತ್ತಪ್ಪ ಅಂದ್ರೆ ಅವನ ಆರೋಗ್ಯ ಚೆನ್ನಾಗಿದ್ರೆ, ಒಳಗೂ ಹೊರಗೂ ಒಂದಾಗಿದ್ರೆ, ಇದು ಒಂದು ಸಂಪತ್ತನ್ನು. ಆಮೇಲೆ ವೀರ್ಯ, ವೀರ್ಯ ಕೂಡ ಒಂದು ಸಂಪತ್ತು. ಅಂದ್ರೆ ಶಕ್ತಿ, ಅಂದ್ರೆ ಸಪ್ತ ಧಾತುಗಳಲ್ಲಿ ಎಲ್ಲದಕ್ಕಿಂತ ಶಕ್ತಿಗೆ ಹೆಸರು ಅಂದ್ರೆ ವೀರ್ಯ, ವೀರತ್ವ. ಅದು ಕೂಡ ಒಂದು ಸಂಪತ್ತು, ಅದಕ್ಕೆ ಸಾಧನೆ ಬೇಕು. ಅದಕ್ಕೆ ನಮ್ಮ ಯುವಕರಿಗೆ ನಾನು ಹೇಳೋದು, ಬರೇ ಚೆನ್ನಾಗಿ ಓದಿದ್ವಿ, ಆಮೇಲೆ ಚೆನ್ನಾಗಿ ಬರೆದ್ವಿ, ಆಮೇಲೆ ಇವಾಗ ನಮ್ ಧಾರವಾಡ ಅಂತೂ ಕಾಂಪಿಟೇಟಿವ್ ಎಕ್ಸಾಮ್ದು ಸೆಂಟರ್, ಎಲ್ಲ ಕಡೆ ನೀವೆಲ್ಲ ನೋಡಿದ್ರು ಅವರೇ ಸಿಗ್ತಾರೆ. ಹಿಂದೆ ಕಲ್ಲು ಹೋಗಿದ್ರೆ ಕವಿಗಳ ಮೇಲೆ ಬೀಳ್ತಿತ್ತು, ಅಂದ್ರೆ ಇವಾಗ ಕಲ್ಲು ಹೋಗಿದ್ರೆ ಕಾಂಪಿಟೇಟಿವ್ ಎಕ್ಸಾಮರ್ಸ್ ಮೇಲೆ ಬೀಳುತ್ತೆ. ಅದಕ್ಕೆ ಅಷ್ಟು ಮಟ್ಟಿಗೆ ಅವರು ಜಾಸ್ತಿ ಆಗಿದ್ದಾರೆ, ಸಂತೋಷನೇ. ಆದ್ರೆ ನೀವು ಶರೀರವನ್ನು ಹಾಳು ಮಾಡಿಕೊಂಡು ನೀವು ಸ್ಪರ್ಧೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಪ್ರತಿನಿತ್ಯ ಏನಾದ್ರೂ ಒಂದು ಕಸರತ್ ಮಾಡ್ಬೇಕು. ಯಾವ್ದಾದ್ರು ರೆಡಿ ಮನೆ ಸಾಧನೆ ಇರ್ಬೋದು, ಅಥವಾ ಜಿಮ್ ಇರ್ಬೋದು, ಅಥವಾ ವಾಕಿಂಗ್ ಇರ್ಬೋದು, ಯುವಕರಿಗೆ ಯೋಗ್ಯವಾದಂತಹದ್ದು ಯಾವ್ದಾದ್ರು ಒಂದು ಕೆಲಸ ಮಾಡಿ, ಅದಕ್ಕೆ ವರ್ಕೌಟ್ ಮಾಡೋದಂತ ಹೇಳ್ತಾರೆ. ಆತರ ಮಾಡಿದಾಗ ಅವನು ಶಕ್ತಿವಂತನಾಗ್ತಾನೆ. ಆ ಬಲ ಶಕ್ತಿ ಇದೆಯಲ್ಲ, ಅದು ಕೂಡ ಒಂದು ಸಂಪತ್ತು. ಹೀಗೆ ಷಟ್ ಸಂಪತ್ತುಗಳನ್ನ ನಮ್ಮ ಹಿರಿಯರು ಪಟ್ಟಿ ಮಾಡಿದ್ದಾರೆ. ಕೇಳಿದ್ರಲ್ಲ ಕೇಳುಗರೆ, ಷಟ್ ಸಂಪತ್ತುಗಳು ಯಾವುವು, ನಮ್ಮ ಜೀವನದಲ್ಲಿ ಹೇಗೆ ನಾವು ಅವನ್ನ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಕುರಿತಂಗೆ ಸ್ವಾಮೀಜಿಯವರು ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ನಿಸರ್ಗ ಜ್ಞಾನಾಮೃತ ಸರಣಿಯ ಮರುಪ್ರಸಾರ ಬಿತ್ತರವಾಯಿತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕೃಷಿ ರಂಗದಲ್ಲಿ ಈಗ ದೊಡ್ಡಾಟ ವನಕಾಂಡ ನಡೆಸಿಕೊಡುತ್ತಾರೆ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರು.

ರಾಮ ಲಕ್ಷ್ಮಣ. ಇದಕ್ಕೆ ನಾನಾದ್ರೆ ಹೇಳುತ್ತೇನೆ, ಕೇಳುವಂತವನಾಗ ಅದೇ ಇರುವುದು ಚೆನ್ನಾಗಿ ಹೇಳುವಂತವನಾಗು. ಹೇ ವಲ್ಲಭ, ನೀನು ವನ ಮಹೋತ್ಸವದ ಪಟ್ಟಾಭೀಷಕನಾಗುವುದನ್ನು ಬಿಟ್ಟು ಮೈದುನನ ಸಹಿತ ಪಯಣ ಸಕ್ತರಾಗಿ ಎಲ್ಲಿಗೆ ಹೋಗುವಿರಿ? ಪ್ರಾಣೇಶ, ದೀನಮಣಿ, ಪ್ರಕಾಶ ಮತ್ತು ಮುಂದೆ ಹೇಳುತ್ತೇನೆ ಕೇಳು. ಅದೇ ಸಮರವೆಂದ ಸನ್ನಿವೇಶದಂತೆ ಶ್ರೀರಮಣನೇ, ಒಂದು ನಿಮಿಷ ಮಾತ್ರ ಎನ್ನ ಅಗಲಿರದ ಸುಗುಣ ನೀನು ಈಗ ನನ್ನನ್ನು ಬಿಟ್ಟು ಗಮಕದಿಂದ ಗಮನಿಸುವುದೆಲ್ಲಿಗೆ? ಪೇಳು ಕಮಲಾಕ್ಷನೇ. ಹೇ ಎನ್ನ ಮೋವದ ಮಡದಿ ಆದ ಜಾನಕಿಯೇ ಕೇಳು, ಹಿಂದಿನ ಜನ್ಮದ ಕರ್ಮದಿಂದ ಎನಗೆ ಕಷ್ಟ ಬಂದವರಿಗೆ ಒದಗಿರೋದು? ತಂದೆ ಆಜ್ಞೆಯಂತೆ ವನವಾಸಕ್ಕೆ ಹೋಗುತ್ತೇನೆ, ನೀನು ಎಲ್ಲರೊಡನೆ ಹೊಂದಿಕೊಂಡಿರುವಂತವ. ಹೇ ಸುರಿಸಿ ರಂಗನೆ, ನಿರ್ಭೀತಳಾಗಿ ಅರಮನೆಯಲ್ಲಿ ಇರು ಹೋಗೆಂದು ನನಗೆ ವಿರಸವಾಗಿ ಕಾಂಬುವುದೇ? ಅದು ಹೇಗೆಂದರೆ ಪುಷ್ಪವಿಲ್ಲದ ಪರಿಮಳವು ಪಸರಿಸುವುದೇ? ಕಾಂತನಿಲ್ಲದೆ ಜೀವಿಸುವುದು ಹೇಗೆ? ನಿನ್ನಿಂದಲೇ ಸದ್ಗತಿಯಾಗುವುದು, ಪತಿಯಿಂದಲೇ ಸತಿಗೆ ಜನ್ಮ ಪಾವನವೆಂದು ತಿಳಿದು ನಿನ್ನ ನಗಲಿ ಅರಗಳಿಗೆ ಇರಲಾರೆ. ಈ ಪರಮೇಶ್ವರನ ಪೂರೈಸುವ ನಂಬಿ ಭಕ್ತರಿಗೆ ಬಿಡೆಂಬುದು ಕಾಯುತ್ತಿರುವುದು. ನಿನ್ನೊಡನೆ ಬರುವೆನು ಕಾಂತ ಸಮುದ್ರವಂತ. ಹೇ ರತ್ನ ಪುತ್ರಿಯೇ, ಪತಿಯಿಂದ ಪರೋಮ ಸೌಖ್ಯ ಎಂದು ಅರಿತು ನಡೆದು ಬರಬೇಕೆಂದು ಹೇಳುವಲ್ಲ. ಬೇಗನೆ ಕಾಂತಾರಕ ನಡೆಯುವಂತವಳಾಗು ರಮಣಿ ಸದಾನಂದ ಕರುಣಿ. ಹೇ ರಾಮಚಂದ್ರ ದೇವರೇ, ಕಾನನವು ಕೆಟ್ಟದ್ದೆಂದು ನನ್ನ ಮನಸ್ಸಿಗೆ ತಿಳಿಯದೆ ಬಂದೆನು. ಅಯ್ಯೋ ನಡೆ ನಡೆದು ಎನ್ನ ಕಾಲುಗಳು ಬಳಲಿಕೆ ಎಷ್ಟೊಂದು ಹೇಳಲಿ. ಅಯ್ಯೋ ಮುಂದಕ್ಕೆ ಬರಲಾರೆ ಕಂಡಿಯ ಸಾಂದರಂಗ, ಕಲ್ಲು ಮುಳ್ಳುಗಳನ್ನು ತುಳಿದು ಬೀಸುವ ಬಿರುಗಾಳಿ ಬಿಸಿಲಿಗೆ ಸ್ಥಳದಲ್ಲಿ ಒಂದು ದಿವ್ಯತರವಾದ ಪರ್ಣ ಮಂದಿರವನ್ನು ನಿರ್ಮಿಸಬೇಕು ಕಾಂತ. ಹೇ ಕಾಂತೆ, ನೀನು ನಮ್ಮೊಡನೆ ಬಾರದೆ ಏನು ಕಾರಣ ಹಿಂದುಳಿದಿರುವಿ ಹೇಳುವಂತ ಒಳ? ಆಗ್ರಜ, ಈ ಸ್ಥಳದಲ್ಲಿ ಸದಮಲವಾದ ಪರ್ಣ ಮಂದಿರವನ್ನು ರಚಿಸಿರುವೆನು. ಇದು ಅಲ್ಲದೆ ನಿಮ್ಮ ಆಹಾರಕ್ಕಾಗಿ ಫಲಗಳನ್ನು ದಿನಂಪ್ರತಿ ತಪ್ಪದೆ ತಂದುಕೊಡುವೆನು. ಈ ಆಶ್ರಮದಲ್ಲಿ ನಿಚಿಂತೆಯಿಂದ ಕಾಲವನ್ನು ಮಾಡುವಂತ ಅಗ್ರಜ ಭಾರತದ ತೇಜ. ಸಾರಥಿ, ಈ ಅರಣ್ಯದಲ್ಲಿ ಸಂಚರಿಸುತ್ತಾ ಪಂಚವತಿ ಆಶ್ರಮಕ್ಕೆ ಬಂದಿರುವೆವು. ಬಂದಿರಿ ಈ ಅರಣ್ಯದಲ್ಲಿ ಪಂಚವತಿ ಅವರನ್ನು ನೇಮಿಸುವುದಕ್ಕಾಗಿ ಬಂದಿರುವೆನಲ್ಲ ಈ ಸಾರಥಿ. ಬಂದರೆ ನಮ್ಗೇನಾದ್ರಿ ಬಾಲಕರ, ಯಾರು ಬಾರದ ಘೋರ ಅರಣ್ಯದಲ್ಲಿ ಇರುವರು ನೀವಿಬ್ಬರೇ ಬಂದಿರುವಿರಿ. ನೀವು ಯಾರು? ನಿಮ್ಮ ನಗರದಾಳದಿರುವುದು ಎಲೈ ರಕ್ಕಸಿ. ಶಾ, ನಾವು ಅಯೋಧ್ಯ ಪೂರದ ದಶರಥ ರಾಜನ ಮಕ್ಕಳು. ತಂದೆಯ ರಾಕ್ಷಸಿ ಜಾಗ್ರತದಿಂದ ಇರುವಂತವರಾಗಿರಿ. ಎಲೈ ಭಕ್ತ ರಕ್ಕಸಿ, ಕಂಡ ಕಂಡಂತೆ ಬೊಗಳಿಯಲ್ಲ, ಸುಮ್ಮನೆ ಹೋಗು ಕಂಡೆಯ ರಾಕ್ಷಸಿ. ಅಪ್ಪ ಸಾರಥಿ, ಇಲ್ಲಿಗೆ ಬಂದ ಕಾರಣವೇನೆಂದರೆ ರಾಮಚಂದ್ರನು ಮನ್ಮಥನಕ್ಕಿಂತಲೂ ಉನ್ನತವಾಗಿ ತೋರುವನು ಕಾಣಿಸ್ತಾನ್ರಿ. ಅವನನ್ನು ಮೆಚ್ಚಿ ಅನ್ನ ಅದ್ಭುತ ಆಕಾರ ರೂಪವನ್ನು ಬಿಟ್ಟು 14 ವರ್ಷದ ಕನ್ಯೆಯ ರೂಪವನ್ನು ಧರಿಸಿದ್ದೇನೆ. ಇವರನ್ನು ನನ್ನವರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಬಂದಿರುವನು. ಬಿಡ್ಬೇಡಿ, ಆ ಶ್ರೀರಾಮಚಂದ್ರನು ದಾವಲ್ಲಿರುವನು ತೋರಿಸುವಂತಹ ನಮೋ ಶ್ರೀರಾಮಚಂದ್ರ, ನಿಮ್ಮ ಪಾದ ಕಮಲಗಳಿಗೆ ವಂದಿಸುತ್ತೇನೆ. ಹೇ ಕಾಮಿನಿ ಕಲಹಂಸ ಗಾಮಿನಿ, ನಿಲ್ಲದೆ ಬಂದು ವಂದಿಸುತ್ತಿರುವ ನೀನುದಾರು ಪೇಳು ನಾರಿ ಮಗನವಯ್ಯಾರಿ. ಆಹೇ ಕಾಮ ಸುಂದರ, ನಿನ್ನ ಸೌಂದರ್ಯಕ್ಕೆ ನಾನು ಮೆಚ್ಚಿ ಮನಸೋತು ಬಂದಿರುವೆನು. ಎನ್ನ ಮನದ ಬಯಕೆಯನ್ನು ತೀರಿಸುವ ಸುಂದರ ನೀಯನ್ನ ಚಂದಿರ. ಹೇ ಸುಂದರಿ, ನಾನು ಏಕ ಪತ್ನಿಯ ವೃತಷ್ಟ, ನಾನು ಅದಕ್ಕಾಗಿ ಅಲ್ಲಿ ಎನ್ನ ಅನುಜನಾದ ಲಕ್ಷ್ಮಣ ಇರುವನು, ಅವನಲ್ಲಿ ಹೋಗು ಹೊಂದಿಕೊಳ್ಳುವಂತವಳಾಗು. ಆಹೇ ಲಕ್ಷ್ಮಣ ಭೂಪಾಲನೆ, ನಿನ್ನ ಪಾದಕ್ಕೆ ವಂದಿಸುತ್ತೇನೆ. ಆ ನಿನ್ನ ಅಣ್ಣನಾದ ರಾಮಚಂದ್ರನು ನಿನ್ನನ್ನು ಕರೆ ಕಳಿಸಿರುವನು. ಹೇ ಕಮಲಾಕ್ಷಿ, ಮಮತೆಯಿಂದ ಎನ್ನನ್ನು ಬಯಸೆಂದು ಹೇಳಿದೆಯಲ್ಲ. ನನಗೆ ಏಕ ಪತ್ನಿ ವ್ರತ ಇರುವುದು, ಆದ್ದರಿಂದ ನಿಮ್ಮ ಒಳಗೊಡಲಕ್ಕೆ ಬಾರದು. ಭ್ರಮಿಸಬೇಡ ಮತ್ತು ಯಾರನ್ನಾದರೂ ಹೊಂದಿ ಲಗ್ನ ಮಾಡಿಕೊಂಡು ಸುಖದಿಂದ ಇರುವಾಗ ಕಾಮಿನಿ ಮಂದಗಮನಿ. ಆಹೇ ಲಕ್ಷ್ಮಣ ಭೂಪಾಲನೇ, ಮಮತೆಯಿಂದ ಮಮ ಕರೆಸಿ ಎನ್ನ ಗಂಡನಾಗುವ ನನ್ನಂಬ ನನ್ನ ಹರುಷವನ್ನು ತೀರಿಸು. ಸ್ತ್ರೀಯರೇ, ಎಷ್ಟು ಬಗೆಯಿಂದ ಹೇಳಿದರೂ ನಿನಗೆ ತಿಳಿಯದು. ನಿನ್ನ ಮನಸ್ಸಿನ ಪ್ರಮೆಯನ್ನು ತೀರಿಸುವೆನು. ನನ್ನ ಅಣ್ಣನ ಬಳಿಗೆ ಹೋಗಿ ಕಣ್ಣಿಗೆ ಕಂಡಿರಬಾರದು, ಕೈಗೆ ಬಂದಿರಬಾರದು. ಅಂತ ಸ್ಥಳದಲ್ಲಿ ನಿಜ ಕುರ್ತವನ್ನು ತೆಗೆದುಕೊಂಡು ಬಾರೆ ಕಡಲಿ ಸ್ತ್ರೀಯರೇ. ನಮೋ ನಮೋ ರಾಮಚಂದ್ರ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಆಹೇ ಕಾಮಿನಿ, ಲಕ್ಷ್ಮಣನನ್ನು ಬಿಟ್ಟು ಇಲ್ಲಿ ಯಾತಕ್ಕೆ ಬಂದಿರಿ ಹೇಳುವಂತವಳು. ಆಹೇ ರಾಮಚಂದ್ರನೇ, ಇಲ್ಲಿಗೆ ಬಂದ ಕಾರಣವೇನೆಂದರೆ ನೀನು ಹೇಳಿದ ಪ್ರಕಾರ ಲಕ್ಷ್ಮಣನ ಹತ್ತಿರಕ್ಕೆ ಹೋದರೆ ಆತನು ಹೇಳಿದ್ದು ಏನೆಂದರೆ ಕಣ್ಣಿಗೆ ಕಂಡಿರಬಾರದು, ಕೈಗೆ ಸಿಕ್ಕಿರಬಾರದು. ಅಂತ ಲಿಪಿಯನ್ನು ತೆಗೆದುಕೊಂಡು ಬಂದರೆ ನಿನ್ನ ಲಗ್ನವಾಗುತ್ತೇನೆಂದು ಹೇಳಿದರು ರಾಮಚಂದ್ರ. ಆಹೇ ರಕ್ಕಸಿ, ನಿನ್ನ ಬೆನ್ನ ಮೇಲೆ ಉನ್ಮತ ಲಿಪಿ ಬರೆದಿರೇನು. ಹೋಗುವಂತವಳಾವು. ನಮೋ ನಮೋ ಲಕ್ಷ್ಮಣ ಭೂಪಾಲನೇ, ನಿನಗೆ ವಂದಿಸುತ್ತೇನೆ. ಆಹೇ ಬಂಡ ಸ್ತ್ರೀಯರೇ, ನಳಿನಾಚನು ನಿನ್ನ ಬೆನ್ನ ಮೇಲೆ ಬರೆದ ಲಿಪಿಯನ್ನು ಅರಿತನು. ಅದರ ವಿಚಾರವು ನನಗೆ ತಿಳಿಯಿತು. ಅಣ್ಣವರಂತೆ ಮಾಡುವ ಬಾರ ನಾರಿ ಮದರವಯ್ಯಾರಿ. ಸಾರಥಿ, ಈ ಕಪಟ ಸ್ತ್ರೀಯಳ ಮಾಡಿದ ಮೋಸಕ್ಕೆ ಇವಳ ಮಲೆ ಮೇಲೆ ಕೊಯ್ಯುವ ಚಮತ್ಕಾರವನ್ನು ನೋಡಿದೊಳಗೆ ಸಾರಥಿ. ಆ